ಅದಕ್ಕೆ ಇದರಲ್ಲಿ ಪರಿಹಾರ ಇರೋದಿಲ್ಲ. ಕೇವಲ ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಅವಕಾಶ ಕಲ್ಪಿಸಿರುತ್ತೆ. ಸರ್, ಈಗ ಸಾಕಷ್ಟು ಬೆಳೆಗಳಿಗೆ ಈ ತಿಂಗಳ ಒಂದು 31ನೇ ತಾರೀಕು ಅಂತಿಮ ದಿನಾಂಕ ಅಂತ ಹೇಳಿದ್ರಿ, ನಮ್ಮ ರೈತರು ವಿಮಾ ಕಂತು ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಕಟ್ಟಬೇಕು ಅಂತ ಏನಾದ್ರೂ ಮಾಹಿತಿ ಹೇಳಲಿಕ್ಕಾಗ? ಖಂಡಿತ. ಈಗ ಹೆಸರು ನೋಡಿ, ಹೆಸರು ನಾವು ಹಂಗಾಮು ಪೂರ್ವದಲ್ಲೇನೆ ಬಿತ್ತನೆ ಮಾಡ್ತಕ್ಕ ಮುಂಗಾರಂಗಂ ಪೂರ್ವದಲ್ಲೇನೆ ಮಾಡ್ತೇವೆ. ಹೌದು ಸರ್. ಇದಕ್ಕೆ ಜುಲೈ 15ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಸೊ ಇದರಲ್ಲಿ ಇದಕ್ಕೆ 2% ಪ್ರೀಮಿಯಂ ತುಂಬೋದಕ್ಕೆ ಅವಕಾಶ ಇರುತ್ತೆ. ಸೊ ಇದರಲ್ಲಿ ಒಂದು ಹೆಕ್ಟೇರಿಗೆ 665 ರೂಪಾಯಿಯನ್ನ ಪಾವತಿ ಮಾಡಬೇಕಾಗುತ್ತೆ. 2.5 ಎಕರೆಗೆ. ಹಾಗೆ ಈರುಳ್ಳಿ ನೀರಾವರಿ ಇದಕ್ಕೆ 5% ಪ್ರೀಮಿಯಂ ಅನ್ನ ತುಂಬಬೇಕಾಗುತ್ತೆ. ಇದಕ್ಕೂ ಸಹ 15ನೇ ತಾರೀಕು ಈ ತಿಂಗಳ 15 ಕೊನೆಯ ದಿನಾಂಕ ಒಂದು ಹೆಕ್ಟೇರ್ಗೆ 4025 ರೂಪಾಯಿ ಪಾವತಿಯನ್ನ ಮಾಡಬೇಕಾಗುತ್ತೆ. ಹಾಗೆ ಮುಸುಕಿನ ಜೋಳ ನೀರಾವರಿ ಇದಕ್ಕೆ 2% ಇದನ್ನ ಪಾವತಿ ಮಾಡಬೇಕು. ಒಂದು ಹೆಕ್ಟೇರ್ಗೆ 1290 ರೂಪಾಯಿ ಇರುತ್ತೆ. ಇದು 31/7/25 ಅವಕಾಶ ಇರುತ್ತೆ, ಅಂದ್ರೆ ಜುಲೈ ಅಂತ್ಯದವರೆಗೂ ಅವಕಾಶ ಇರುತ್ತೆ. ಹಾಗೆ ಮುಸುಕಿನ ಜೋಳ ಮಳೆಯಾಶ್ರಿತಕ್ಕೂ ಸಹ ಈ ತಿಂಗಳ ಅಂತ್ಯದವರೆಗೂ ಅವಕಾಶ ಇದೆ. ಮಳೆಯಾಶ್ರಿತಕ್ಕೆ ಸಂಬಂಧಪಟ್ಟ 1130 ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿ ಮಾಡಬೇಕಾಗುತ್ತೆ ಒಂದು ಹೆಕ್ಟೇರ್ಗೆ. ಹಾಗೆ ಜೋಳ ನೀರಾವರಿ ಬಂದ್ಬಿಟ್ಟು 2% ಅಷ್ಟು ವಿಮಾ ಕಂತಿನ 2% ಅಷ್ಟು ತುಂಬಬೇಕು. ಇದು 905 ರೂಪಾಯಿ ಒಂದು ಹೆಕ್ಟೇರ್ಗೆ ಪಾವತಿ ಮಾಡಬೇಕಾಗುತ್ತೆ. ಹಾಗೆ ಜೋಳ ಮಳೆಯಾಶ್ರಿತ ಬಂದ್ಬಿಟ್ಟು ಒಂದು ಹೆಕ್ಟೇರ್ಗೆ 765 ರೂಪಾಯಿಯಷ್ಟು ಪಾವತಿ ಮಾಡಬೇಕು. ಸಜ್ಜೆ ಮಳೆಯಾಶ್ರಿತ ಇಲ್ಲಿ ಒಂದು ಹೆಕ್ಟೇರ್ಗೆ 630 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಸಾವೆ ಮಳೆಯಾಶ್ರಯಿತ ಒಂದು ಹೆಕ್ಟೇರ್ಗೆ 565 ರೂಪಾಯಿ ಪಾವತಿ ಮಾಡಬೇಕು. ತೊಗರಿ ಮಳೆಯಾಶ್ರಯಿತ ಕಂತು ಎಷ್ಟಿರುತ್ತೆ ಅಂದ್ರೆ 1.9% ಅಷ್ಟು ಪಾವತಿ ಮಾಡಬೇಕು. 912 ರೂಪಾಯಿ ಒಂದು ಹೆಕ್ಟೇರ್ಗೆ ಪಾವತಿಯನ್ನು ಮಾಡಬೇಕಾಗುತ್ತೆ. ಉರುಳಿ ಮಳೆಯಾಶ್ರಯಿತ ಒಂದು ಹೆಕ್ಟೇರ್ಗೆ 410 ರೂಪಾಯಿಯಷ್ಟು ಪಾವತಿ ಮಾಡಬೇಕು. ಸೂರ್ಯಕಾಂತಿ ನೀರಾವರಿ ಇದು ಒಂದು ಹೆಕ್ಟೇರ್ಗೆ 975 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಸೂರ್ಯಕಾಂತಿ ಮಳೆಯಾಶ್ರಿತ 815 ರೂಪಾಯಿಯಷ್ಟು ಪಾವತಿ ಮಾಡಬೇಕಾಗುತ್ತೆ. ಹಾಗೆ ನೆಲಗಡಲೆ ಮಳೆಯಾಶ್ರಿತ ಆದ್ರೆ ಒಂದು ಹೆಕ್ಟೇರ್ಗೆ 1090 ರೂಪಾಯಿ ಪಾವತಿ ಮಾಡಬೇಕು. ಶೇಂಗಾ ನೀರಾವರಿ ಆದ್ರೆ 1315 ರೂಪಾಯಿ ಪಾವತಿಯನ್ನ ಮಾಡಬೇಕಾಗುತ್ತೆ. ಹತ್ತಿ ನೀರಾವರಿ ಇದು 10% ಇರುತ್ತೆ, ಕಂತಿನ 5% ಅಷ್ಟು ಪಾವತಿ ಮಾಡಬೇಕು. ಇದು ನೀರಾವರಿ ಆದ್ರೆ 3687 ರೂಪಾಯಿ 50 ಪೈಸೆ ಒಂದು ಹೆಕ್ಟೇರ್ಗೆ ಪಾವತಿ ಮಾಡಬೇಕು. ಮಳೆಯಾಶ್ರಯಿತ ಹತ್ತಿ ಆದ್ರೆ 2487 ರೂಪಾಯಿ 50 ಪೈಸೆ ಪಾವತಿ ಮಾಡಬೇಕು. ಹಾಗೆ ಟೊಮ್ಯಾಟೋಗೂ ಸಹ ಇಲ್ಲಿ ಇನ್ಸೂರೆನ್ಸ್ ಅನ್ನ ಮಾಡಿಸೋದಕ್ಕೆ ಅವಕಾಶ ಇದೆ. ಒಂದು ಹೆಕ್ಟೇರ್ಗೆ 7075 ರೂಪಾಯಿಯಷ್ಟು ಪಾವತಿ ಮಾಡಬೇಕಾಗುತ್ತೆ. ಈರುಳ್ಳಿ ಮಳೆಯಾಶ್ರಿತ ಆದ್ರೆ ಇದನ್ನು 5% ಇದೆ, 3937 ರೂಪಾಯಿ 50 ಪೈಸೆ ಅಷ್ಟು ತುಂಬಬೇಕಾಗುತ್ತೆ. ಇನ್ನು ರಾಗಿ ಮಳೆಯಾಶ್ರಿತ ಆದ್ರೆ ಒಂದು ಹೆಕ್ಟೇರ್ಗೆ 850 ರೂಪಾಯಿ ತುಂಬಬೇಕಾಗುತ್ತೆ. ಹಾಗೆ ನವಣೆ ಆದ್ರೆ 565 ರೂಪಾಯಿ ಒಂದು ಹೆಕ್ಟೇರ್ಗೆ ಪಾವತಿ ಮಾಡಬೇಕಾಗುತ್ತೆ. ರಾಗಿ ಮತ್ತು ನವಣೆ ಇವೆರಡಕ್ಕೂ ಸಹ 16ನೇ ತಾರೀಕು ಕೊನೆಯ ದಿನಾಂಕ ಆಗಿ ತಿಂಗಳ 15ನೇ ತಾರೀಕಿನವರೆಗೂ ಕಟ್ಟಲಿಕ್ಕೆ ಅವಕಾಶ ಇದೆ ಸರ್. ನಮ್ಮ ಜೊತೆ ಈಗ ಉಪ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಸರ್ ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ವಿಮಾ ಕಂತನ ನಮ್ಮ ರೈತರು ಎಲ್ಲಿ ಕಟ್ಟಬೇಕಾಗತ್ತೆ ಮತ್ತೆ ಕಟ್ಟಲಿಕ್ಕೆ ಏನೇನು ದಾಖಲೆಗಳು ಬೇಕಾಗತ್ತೆ ಸರ್? ಈಗ ಪ್ರಪ್ರಥಮವಾಗಿ ನಾವು ನಮ್ಮ ಚಿತ್ರದುರ್ಗ ರೈತ ಬಾಂಧವರಿಗೆ ಹೇಳಬೇಕು ಅಂತಂದ್ರೆ, ಈಗ ನಮ್ಮ ಜಿಲ್ಲೆ ಪ್ರತಿ ವರ್ಷನೂ ಬರಪೀಡಿತ ಬರಗಾಲದಿಂದ ತುತ್ತಾಗ್ತಿರೋ ಈ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು ಮಳೆ ಬಂದ್ರೆ ನಮಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದೇ, ಸುಭಿಕ್ಷ ಆಗುತ್ತೆ ರೈತರು ಆರ್ಥಿಕವಾಗಿ, ಏನು ಕೇಂದ್ರ ಸರ್ಕಾರದ ಒಂದು ಆಸೆ ಇದೆ ಡಬ್ಲಿಂಗ್ ಇನ್ಕಮ್ಗೆ, ಇದಕ್ಕೆ ಪೂರಕವಾಗಿ ನಾವೆಲ್ಲ ಕೆಲಸ ಮಾಡಿದಂಗೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ಈಗ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಚಿತ್ರದುರ್ಗ ಜಿಲ್ಲೆ ಮತ್ತು ಮಾನ್ಯ ಸಹಾಯಕ ನಿರ್ದೇಶಕರು ಏನು ಹೇಳಿದರು, ಲೋನಿ ಫಾರ್ಮರ್ಸು ನಾನ್ ಲೋನಿ ಫಾರ್ಮರ್ಸು ಮತ್ತು ಯಾವ್ಯಾವ ಬೆಳೆಗೆ ಯಾವ್ಯಾವ ದಿನಾಂಕ ಇದೆ ನಿಗದಿಪಡಿಸಲಾಗಿದೆ, ಆ ದಿನಾಂಕದೊಳಗೆ ದಯವಿಟ್ಟು ನಿಮ್ಮ ಹತ್ತಿರದ ಪ್ರಾಥಮಿಕ ಸಹಕಾರ ಸಂಘಗಳಾಗಿರ್ಬೋದು, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಾದರೂ ಇರ್ತವೆ, ಮತ್ತು ನೀವು ಲೋನ್ ತಗೊಳ್ತೀರಾ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಆಗಿರ್ಬೋದು ಮತ್ತು ಕೆನರಾ ಬ್ಯಾಂಕು, SBI ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರಿ ಸಂಘಗಳಲ್ಲಿ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ ಅಂತ ಗ್ರಾಮ ಪಂಚಾಯತಿಯಿಂದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಇರ್ತದೆ, ಈ ಎಲ್ಲ ಕೇಂದ್ರಗಳಲ್ಲಿ ದಯವಿಟ್ಟು ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ FIDಗಳನ್ನ ಮಾಡಿಸ್ಬೇಕು. ನಿಮ್ಮ ಎಲ್ಲ ದಾಖಲಾತಿಗಳನ್ನ ಪೂರಕವಾದಂಥ ದಾಖಲಾತಿ